ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ವಚನಗಳಿಂದ ಎರಡು ಮೂರು ಒಳ್ಳೊಳ್ಳೆ ಹಾಡು ಶನಿವಾರ ಶನಿವಾರ ಮಾತ್ರವೇ ಬರುವವರಿಗೆ ಲಭ್ಯವಿಲ್ಲದಾಗಿರುತ್ತದೆ. ಅದರಿಂದ ಅವೆರಡು ಹಾಡನ್ನು ಈಗ ಹಾಡ್ತೇನೆ. ತ್ರೈಲೋಕ್ಯ ಶ್ರೀರಾಮಕೃಷ್ಣರ ಆಶಯದ ಮೇರೆಗೆ ಹಾಡ್ತಾ ಇದ್ದೇನೆ. ನೀನೆ ಪ್ರಾಣಪತಿ ನೀ

ಈಗ ಶ್ರೀರಾಮಚಂದ್ರರು ಭಕ್ತರೊಡನೆ ಮಾತುಕತೆ ಮುಂದುವರಿಸ್ತಾ ಇದ್ದಾರೆ. ತ್ರೈಲೋಕ್ಯನೇ ಮೊದಲಾದ ಭಕ್ತರಿಗೆ ಹೇಳ್ತಾ ಇದ್ದಾರೆ, ದೇಹದ ಸುಖ ದುಃಖ ಇದ್ದೇ ಇವೆ, ಯಾವ ಮಾರ್ಗವೂ ಆತನಿಗೆ ತೋರಿ ಬರ್ತಾ ಇಲ್ಲ. ಭಗವಂತ ನಮ್ಮನ್ನು ಕೆಲವು ವೇಳೆ ಸುಖದಲ್ಲಿ, ಕೆಲವು ವೇಳೆ ದುಃಖದಲ್ಲಿ ಇಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳೋದು ಕಾರಣ ಏನು ಹೇಳಿದ್ರೆ, ಮಾಸ್ಟರ್ ಮಾಷೆಯ ಮೊದಲೇ ಒಂದು ವಾಕ್ಯ ಬಂದಿದ್ದಾನೆ, ನರೇಂದ್ರ ಪರಮಹಂಸರ ಮುಂದಗಡೆ ನೆಲದ ಮೇಲೆ ಕುಳಿತಿದ್ದಾನೆ ಅಷ್ಟೇ, ಮಾಸ್ಟರ್ ಮಾಷೆಯ ಬಂದದ್ದಷ್ಟೇ. ನರೇಂದ್ರ ಪರಮಹಂಸರ ಮುಂದಗಡೆ ನೆಲದ ಮೇಲೆ ಕುಳಿತಿದ್ದಾನಂತೆ ಶ್ರೀರಾಮಕೃಷ್ಣರು ತ್ರೈಲೋಕ್ಯನ ಮೊದಲಾದ ಭಕ್ತರಿಗೆ ಇದ್ದಕ್ಕಿದ್ದಂತೆ ಹೇಳ್ತಾ ಇದ್ದಾರೆ, ದೇಹದ ಸುಖ ದುಃಖ ಇದ್ದೇ ಇವೆ, ಯಾವ ಮಾರ್ಗವೂ ಆತನಿಗೆ ತೋರಿ ಬರ್ತಿಲ್ಲ. ಆತನಿಗೆ ಅಂದರೆ ಯಾರಿಗೆ? ಮನುಷ್ಯನಿಗೆ ಅಂತ ಒಂದು ಅರ್ಥ ಮಾಡ್ಕೋಬೇಕು. ಇಲ್ಲಿ ಆ ನರೇಂದ್ರನ ವಿಚಾರವನ್ನು ಕೂಡ ನೆನಪಿಗೆ ತಂದುಕೊಡ್ಬೇಕಾಗುತ್ತೆ. ನರೇಂದ್ರ ಬಹಳ ಕಷ್ಟದಲ್ಲಿದ್ದಾನೆ, ಅದು ಮುಂದಿನ ವಾಕ್ಯದಲ್ಲಿ ಗೊತ್ತಾಗುತ್ತೆ. ತ್ರೈಲೋಕ್ಯ ಹೇಳ್ತಾನೆ ಅದೇನೋ ನಿಜ, ನರೇಂದ್ರನ ಮೇಲೆ ಭಗವಂತನ ದಯೆ ಉಂಟಾಗುತ್ತೆ ಅಂತ ಹೇಳ್ತಾನೆ. ಇದು ಅಲ್ಲಿನ ಆ ಸನ್ನಿವೇಶದಲ್ಲಿ ಆ ಮಾತುಗಳು ಹಾಗಾಗಿ ಹಾಗಾಗಿ ಅರ್ಥವಾಗಿ ಬಿಡುತ್ತವೆ. ಆದರೆ ಮಾಸ್ಟರ್ ಮಾಷೆಯ ಯಾವ ಒಂದು ಸಂಬಂಧವನ್ನು ಪಡೆದೆಯೇ ಅಲ್ಲಿ ಹೇಗೆ ಬಂತು ಹಾಗೆ ಬಂದಿದ್ದಾನೆ, ಅದರಿಂದ ನಾವು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಸ್ವಲ್ಪ ಹಿಂದೆ ಮುಂದಿನ ಗಮನಿಸಬೇಕಾಗುತ್ತೆ ಮತ್ತು ಹಿನ್ನೆಲೆಯನ್ನು ಕೂಡ ಗಮನಿಸಬೇಕಾಗುತ್ತೆ. ನರೇಂದ್ರನ ತಂದೆ ತಿರುಗಿ ಹೋಗಿದ್ದಾನೆ, ಆ ತಂದೆ ಭಾರತ ವಕೀಲ, ಬೇಕಾದ್ರೂ ಸಂಪಾದನೆ ಮಾಡಿದ್ದ, ಸಂಪಾದನೆ ಮಾಡಿದ್ದಕ್ಕಿಂತ ಹೆಚ್ಚು ಖರ್ಚು ಮಾಡಿಬಿಟ್ಟ, ದೊಂದು ವೆಚ್ಚ ಮಾಡ್ತಾ ಇದ್ದಾನೋ ಎಂಬಂತೆ ಖರ್ಚು ಮಾಡ್ತಾ ಇದ್ದಾನೆ. ಅವನು ಬಂಧು ಬಳಗದವರೆಲ್ಲರಿಗೂ ಕೂಡ ಮತ್ತು ಸುತ್ತಮುತ್ತಲಿರ್ತಕ್ಕಂಥವರೆಲ್ಲರಿಗೂ ಕೂಡ ಹಾಗೂ ಅವನನ್ನು ಬಂದು ಕೇಳಿದವರೆಲ್ಲರಿಗೂ ಕೂಡ ಎತ್ತಿ ಹೇಗೆ ಕೊಡ್ತಾ ಇದ್ದ ಅಂತ ಹೇಳಿದ್ರೆ, ಸುತ್ತಮುತ್ತ ಜನ ಅವನಿಗೆ ಹೆಸರೇ ಇಟ್ಬಿಟ್ಟಿದ್ರು, ಧಾತಾ ವಿಶ್ವನಾಥ ಅಂತ ಹೆಸರು. ಧಾತಾ ಅಂದ್ರೆ ನಾನು ಕೊಡ್ತಕ್ಕಂಥವ್ರು, ದಾತಾ ವಿಶ್ವನಾಥ, ದಾತ ದಾನಿ ಮಹಾದಾನಿ ವಿಶ್ವನಾಥ ಅಂತ ಕೊಂಡಾಡಿಸ್ಕೊಂಡಿದ್ದೇನೋ ಸರಿಯೇ, ಅವನು ಚೆನ್ನಾಗಿ ಕೊಂಡಾಡಿಸ್ಕೊಂಡ, ಆಮೇಲೆ ಕಣ್ಣು ಮುಚ್ಚಿದ, ಮನೆಯವರಿಗೊಂದು ತಾಪತ್ರಯ ಬಂತು. ಎಂಥ ತಾಪತ್ರಯ ಅಂತ ಹೇಳಿದ್ರೆ ಸಾಲುಗಾರರು ಬಂದು ಹೊತ್ಕೊಳ್ಳುತ್ತಿರುವ ಮನೆ ಎಲ್ಲವನ್ನು ಕೂಡ ಆ ಸಾಲಕ್ಕೆ ವಜಾ ಮಾಡ್ಕೊಳ್ಳೋದಕ್ಕೆ ಹೊರಟ, ಏನೇನಿದೆಯೋ ಇದು ಬಂದದನ್ನೆಲ್ಲ ಹೇಳ್ಕೊಂಡು ಹೋದ್ರು ಆ ಸಾಲದ ಬದಲಿಗೆ ಅಂತ ಬಿಟ್ಟಿದೆ. ವಿಶ್ವನಾಥ ದತ್ತ ಮರಣ ಹೊಂದಿದ ಮರುಕ್ಷಣದಲ್ಲೇ ಇವರು ಭಿಕಾರಿಗಳಾಗಬೇಕಾಯ್ತು. ನರೇಂದ್ರ ಅಪ್ರತಿಮ ಸಾಧಿ ಪ್ರತಿಭಾವಂತ, ನೋಡೋದಕ್ಕೂ ಕೂಡ ದಿಢೀರ್ ಸ್ಫೂರ್ತಿ ಉಂಟಾಗುವಂತಹ ವ್ಯಕ್ತಿತ್ವ, ಯಾರು ಕಂಡ್ರೆ ಅವನಿಗೆ ಒಲಿಯಲೇಬೇಕು ಅಂತಹ ವ್ಯಕ್ತಿತ್ವ. ಆದರೆ ಅವನ ವಿಧಿ ಅಥವಾ ಶ್ರೀರಾಮಕೃಷ್ಣ ಇಚ್ಛೆ ಎಂಥದ್ದು, ಅವನಿಗೆಲ್ಲರೂ ಕೆಲಸ ಸಿಗಲಿಲ್ಲ. ಈ ರೀತಿಯಲ್ಲಿ ಅವನು ಭಯಂಕರ ಕಷ್ಟಕ್ಕೆ ಗುರಿಯಾಗಿದ್ದಾನೆ. ಶ್ರೀರಾಮಕೃಷ್ಣ ಹಾಗೂ ಸ್ವಾಮಿ ವಿವೇಕಾನಂದ ವೀರ ಸನ್ಯಾಸ ವಿವೇಕಾನಂದದಲ್ಲಿ ಅವನು ಯಾವ ಬಗೆಯ ಕಷ್ಟವನ್ನು ಅನುಭವಿಸಬೇಕಾಯಿತು ಅಂತ ವಿವರ ಪೂರ್ಣ ವರ್ಣನೆ ಇದೆ ಕೊಂಡ್ಕೊಳ್ಬಹುದು. ಅದನ್ನ ಗಮನಿಸಿದಂತಹ ತ್ರೈಲೋಕ್ಯ ಹೇಳ್ತಾ ಇದ್ದಾನೆ, ಭಗವಂತ ಶ್ರೀರಾಮಕೃಷ್ಣರಾಗೆ ಭಗವಂತ ನಮ್ಮನ್ನ ಕೆಲವು ವೇಳೆ ಸುಖದಲ್ಲಿರ್ತಾನೆ, ಕೆಲವು ವೇಳೆ ದುಃಖದಲ್ಲಿರ್ತಾನೆ ಎಂಬುದು ವಿಷಯನೋ ಅದೇನು ನಿಜ. ಆದರೆ ನರೇಂದ್ರನ ಮೇಲೆ ಭಗವಂತನ ದಯೆ ಉಂಟಾಗುತ್ತೆ, ಯಾಕಂತಂದ್ರೆ ನಿಮ್ಮ ಕೃಪೆ ಇರುತ್ತಲ್ಲ, ನಿಮ್ಮ ಆಸರಿಗೆ ಬರಿದಾನಲ್ಲ ಆತ, ಆದ್ರಿಂದ ಅವನಿಗೆ ಬರೋದು ಕೃತೆ ಆಗುತ್ತೆ ಅಂದ್ರೆ ನಿಮ್ ಕೃತೆ ಆಗುತ್ತೆ ಅಂತ ಈ ಒಂದು ಧಾಟಿಯಲ್ಲಿ ಅವ್ರು ಹೇಳ್ತಾ ಇದ್ದಾನೆ. ಹಾಗೆ ಶ್ರೀರಾಮಕೃಷ್ಣರು ನಗ್ತಾ ನಗ್ತಾ ಹೇಳ್ತಾ ಇನ್ನು ಯಾವಾಗ ಅವನಿಗೆ ಬರೋದು ದಯ ಉಂಟಾಗುತ್ತೆ ಕೇಳ್ತೀಯಲ್ಲ ಯಾವಾಗ ನೋಡು, ಕಾಶಿಯ ಅನ್ನಪೂರ್ಣ ಛತ್ರದಲ್ಲಿ ಎಲ್ಲರಿಗೂ ಊಟ ಸಿಗುತ್ತೆ ಅನ್ನೋದೇನು ನಿಜ. ಆದ್ರೆ ಕೆಲ ಕೆಲವರು ಸಾಯಂಕಾಲದವರೆಗೂ ಹಸಿದು ಕುಳಿತಿರ್ಬೇಕಾಗುತ್ತೆ ಅಷ್ಟೇ. ಕಾಶಿಯಲ್ಲಿ ಅನ್ನಪೂರ್ಣ ಛತ್ರ, ಅನ್ನಪೂರ್ಣ ಎಷ್ಟು ಅಲ್ಲಿ ಬಹಳ ಪ್ರಧಾನವಾದಂತಹ ದೇವತೆ, ಕಾಟಿ ವಿಶಾಲಾಕ್ಷಿ ಹೆಚ್ಚು ಪ್ರಧಾನವಾದಂತಹ ದೇವಿಯೋ ಅಷ್ಟೇ ಪ್ರಧಾನವಾದ ದೇವಿ ಅನ್ನಪೂರ್ಣ. ಆದ್ರೆ ಕಾಶಿಯಲ್ಲಿ ಯಾರೂ ಕೂಡ ಉಪವಾಸ ಬೀಳೋದಿಲ್ಲ ಅಂತ ಒಂದು ಮಾತಿದೆ. ತಂದೆ ಹೊತ್ತಿಗೆ ಅಥವಾ ರಾತ್ರಿ ಮಲ್ಕೊಳ್ಳೋದು ಮೊದಲೇ ಒಂದು ಹೊತ್ತು ಕೂಡ ವ್ಯವಸ್ಥೆ ಹೇಗೋ ಹಾಗೆ ಆಗುತ್ತಂತೆ. ಆದ್ರೆ ಅದೇನು ನಿಜ, ತಂದೆ ಬೆಳೆದು ಕಾಯಬೇಕಾಗುತ್ತೆ ಅಂತ ನಾನು ಮಾತು ಹೇಳ್ತಾ ಇದ್ದಾರೆ. ಇದನ್ನು ನರೇಂದ್ರನಿಗೆ ಅನ್ವಯಿಸಿದ್ರೆ ನಿಜ, ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡದೇನು ನಿಜ, ಆದ್ರೆ ನರೇಂದ್ರನಿಗೆ ಸ್ವಲ್ಪ ನಿಧಾನಕ್ಕಾಗುತ್ತದ್ದು ಅಂತ ಸೂಚನೆ ಕೊಡ್ತಾ ಇದ್ದಾರೆ. ನರೇಂದ್ರನಿಗೆ ನರೇಂದ್ರನ ಕಷ್ಟಗಳು ಹೋಗುತ್ತವೆ, ಅದು ಸ್ವಲ್ಪ ನಿಧಾನ ಅಂತನ್ನುವ ಧ್ವನಿ ಆ ಮಾತಿನಲ್ಲಿ ಆ ಒಂದು ಸೂಚನೆ ಸಿಗುತ್ತೆ. ಯಾಕಂದ್ರೆ ನಿಧಾನ, ಅದಕ್ಕೂ ಹಿನ್ನೆಲೆ ಇದೆ, ಹಿನ್ನೆಲೆ ಇದೆ. ಶ್ರೀರಾಮಕೃಷ್ಣರು ನರೇಂದ್ರನ ಕಷ್ಟವನ್ನು ಗುರುತಿಸಿದಾಗ ಆದರೂ ಕೂಡ ಸುಮ್ಮನಿದ್ದಾರೆ. ನರೇಂದ್ರ ಸ್ವಾಭಿಮಾನಿ, ಅದರಿಂದ ಶ್ರೀರಾಮಕೃಷ್ಣಿಗೆ ಅವನು ಸಲಹೆ ಹಾಕಲಿಲ್ಲ. ನಾನೇ ಪ್ರಯತ್ನ ಮಾಡಿ ಉದ್ಯೋಗವನ್ನ ಪಡೆದು ಸಂಸಾರವನ್ನು ನಡೆಸ್ತೇನೆ, ಯಾಕಾಗಲಿಲ್ಲ ಅಂತ ಆಫೀಸಿನ ಪ್ರತಿ ಆಫೀಸಿನ ಬಾಗಿಲು ತೆರೆದ. ಕೆಲವು ಬಾಗಿಲುಗಳು ಮೊದಲೇ ಮುಚ್ಕೊಂಡಿದ್ರು, ಇನ್ ಕೆಲವು ಬಾಗಿಲುಗಳು ಇವನನ್ನು ಕಂಡು ಮುಚ್ಕೊಂಡ್ರು. ಇವನೆಲ್ಲರಿಗೇನೇ ಬಾಗಿಲು ಮುಚ್ಕೊಂಡ್ರು. ಈ ರೀತಿಯಲ್ಲಿ ಅವನಿಗೆ ಜೀವನೋಪಾಯಕ್ಕೆ ವ್ಯವಸ್ಥೆ ಆಗಿ ಹೋಯ್ತು. ಕಾಶಿಮಾಂ ಪಾಶಿಮಾಂ ಅಂತನ್ನುವ ಸ್ಥಿತಿಗೆ ಬಂದ. ಆಗ ಅವನು ಶ್ರೀರಾಮಕೃಷ್ಣ ಬಳಿಗೆ ಬಂದು ಅಂದಲಾಟಿ ಬೇಡ್ಕೊಳ್ತಾನೆ. ನೋಡಿ ಹೇಳಿದ್ರು, ನಿಮ್ ಕಾಳಿ ಬೇಕಾದನ್ನು ಕೊಡಬಲ್ಲಳು, ದಯವಿಟ್ಟು ನನ್ನ ಪರವಾಗಿ ಒಂದ್ ಮಾತು ಹೇಳದಾದ್ರೆ ಬಹಳ ಕಷ್ಟದಲ್ಲಿದ್ದೇನೆ, ಇನ್ನಾಗೋದಿಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾನೆ, ಗಾಳಿ ದೇವರೇ ಕೆಳ ಬಿಟ್ಟಾದ್ರೂ ಹೋಗ್ಬೋದು, ನೀನು ಹೋಗು, ನೀನೇ ಕೇಳ್ದು, ಅದೇ ನಾನೇ ಕೇಳಬೇಕು ಮಧ್ಯವರ್ತಿ. ಬ್ರೋಕರ್ ಕೆಲಸ ನಾನೇ ಆಟಕ್ಕೆ ಮಾಡಲಿ ಅಂತ ಶ್ರೀರಾಮಕೃಷ್ಣರು ಹಾಗೆ ಹೇಳಿ ಜಾತಿಗೆ ಅದಕ್ಕೂ ಒಂದು ಹಿನ್ನೆಲೆ ಇದೆ. ಈ ನರೇಂದ್ರ ಸೋಹಂ ಸೋಹಂ ಸೋಹಂ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಹಿರಾಕ ಅರಬ್ರಹ್ಮ ಅಂತ ಹೇಳ್ಕೊಂಡಿರ್ತಾ ಇದ್ರು. ಕಾಡಿಗೆ ಬಗ್ಗೋದಕ್ಕೆ ಅವನ ಅಭಿಮಾನ ಬಿಡ್ತಾ ಇಲ್ಲ. ಕಾಳಿ ಯಾವ ಲೆಕ್ಕ, ಅಖಂಡ ಪರಬ್ರಹ್ಮದಲ್ಲಿ ಈ ಕಾಳಿ ಏನಿದ್ದಾರೆ ಅಂತನೋ ಭಾವ ಅವನದ್ದು. ಇದನ್ನ ಸರಿಪಡಿಸ್ತೇ ಹೋದ್ರೆ ಶ್ರೀರಾಮಕೃಷ್ಣರು ತನ್ನ ನರೇಂದ್ರನ ಮೂಲಕ ಯಾವ ಜಾತವನ್ನು ಮುಂದೆ ಮಾಡ್ಕೊಳ್ಬೇಕಾಗಿದೆಯೋ ಅದು ಮಾಡ್ಕೊಳ್ಳೋದು ಸಾಧ್ಯವಾಗುವುದಿಲ್ಲ. ಅದವರಿಗೂ ಸಾಕಾರ ನಿರಾಕಾರ ಎರಡನ್ನೂ ಕೂಡ ಜಗತ್ತು ಒಪ್ಪಿಕೊಳ್ಳುವಂತೆ ಮಾಡಬೇಕಾಗಿದೆ ಶ್ರೀರಾಮಕೃಷ್ಣ. ದೇವರ ಹೆಸರಿನಲ್ಲಿ ಯಾವುದೇ ಬಗೆಯ ಜಗಳವೂ ಕೂಡ ಇರಬಾರದು, ಭಿನ್ನಾಭಿಪ್ರಾಯ ಕೂಡ ಇರಬಾರದು. ಅಂತಹ ಒಂದು ದಿವ್ಯವಾದ ವಾತಾವರಣವನ್ನು ಈ ಜಗತ್ತಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶ ಶ್ರೀರಾಮಕೃಷ್ಣ. ಅದಕ್ಕೆ ಆ ಮಾತೃ ಮಾಷೆಯಲ್ಲಿ ನೋಡಿ, ಮೊದಲಿಂದ ನೀವು ನೋಡ್ತಾ ಬಂದಿದ್ದೀರಿ, ನಿರಾಕಾರ ಯಾರು ಸಾಕಾರವೂ ಕೂಡ ಅವನದ್ದೇ, ಭೇದ ಇಲ್ಲ ಅಂತದ್ದನ್ನ ನಾನಾ ರೀತಿಯಲ್ಲಿ ಹೇಳಿ ಕೇವಲ ನಿನ್ನ ವಿಚಾರದಿಂದ ನಿನ್ನ ಅರ್ಥ ಮಾಡಲು ಪ್ರಯತ್ನ ಪಡಬೇಡ. ನಿನ್ನ ವಿಚಾರದನ್ನೆಲ್ಲ ಬದಿ ಹೊತ್ತು, ನಿನ್ನ ಲೆಕ್ಕಾಚಾರದ ಬುದ್ಧಿನೆಲ್ಲ ಬದಿ ಹೊತ್ತು ಸುಮ್ಮನೆ ಒಪ್ಪಿಕೋ. ಯಾಕಂದ್ರೆ ನಿನ್ನ ವಿಚಾರದಿಂದ ಅರ್ಥವಾಗುವಂತ ಅಂಶ ಅಲ್ಲ ಇದು ಅಂತ ಬಗೆ ಬಗೆಯಾಗಿ ಹೇಳ್ತೇನೆ. ನಾವು ನೆನಪು ಮಾಡಿಕೊಳ್ಬೇಕು. ಅದರಿಂದ ಶ್ರೀರಾಮಕೃಷ್ಣ ಉದ್ದೇಶ ಏನಿತ್ತು? ದೇವರ ಕುರಿತಾರ, ದೇವರ ಕುರಿತಾರ. ತಮ್ಮ ತಮ್ಮ ಅಭಿಪ್ರಾಯವೇ ಸರಿ, ಅದಕ್ಕಿಂತ ಬೇರೆ ಅಭಿಪ್ರಾಯಕ್ಕೆ ಬೆಲೆನೇ ಇಲ್ಲ, ಸರಿ ಅಲ್ಲ ಅಂತ ಈ ರೀತಿಯಲ್ಲ ಅಬದ್ಧವಾಗಿ ಮಾತನಾಡ. ಅದು ಭಗವಂತನ ಕುರಿತಾಗಿ ಏನೇನು ಮತಗಳೆಲ್ಲ ಇದೆಯೋ, ಅಭಿಪ್ರಾಯಗಳೆಲ್ಲ ಇದೆಯೋ, ಅವೆಲ್ಲವೂ ಸರಿ. ಅವರವರ ದೃಷ್ಟಿಯಲ್ಲಿ ಅದರದ್ದು ಸರಿ. ಪರಮಾತ್ಮ ಒಪ್ಪಿಕೊಳ್ತಾನೆ, ನಮಗೆ ಅಂತ ಅದಕ್ಕಿಂತೆ ನಮ್ಗೆ ಯಾಕಂದ್ರೆ ತಲೆನೋವು, ಪರಮಾತ್ಮ ನೋಡ್ಕೊಳ್ತಾನೆ ಇತ್ಯಾದಿ ಬಗೆ ಬಗೆಯಾಗಿ ಹೇಳಿದ್ದಾರೆ. ಈ ನರೇಂದ್ರ ಆ ಬ್ರಾಹ್ಮಣ ಸಮಾಜದ ಪ್ರಭಾವದಿಂದಾಗಿ ಕೇವಲ ನಿರಾಕಾರವಾದವನ್ನೇ ತನ್ನ ತಲೆಯಲ್ಲಿ ತುಂಬಿಕೊಂಡಿದ್ದಾನೆ. ಆ ಪಾಶ್ಚಾತ್ಯರ ಚಿಂತನವನ್ನು ಬೇರೆ ಅಧ್ಯಯನ ಮಾಡಿ ತನ್ನ ಆ ನಿರಾಕಾರವಾದವನ್ನೇ ಇನ್ನಷ್ಟು ಬಲಿಷ್ಠಗೊಳಿಸಿಕೊಂಡಿದ್ದಾನೆ ತನ್ನ ಮನಸ್ಸು ನೋಡಿದೆ. ಇದನ್ನು ಹೋಗಿ ಆಗ್ತದೆ ಮುಂದೆ ಶ್ರೀರಾಮಕೃಷ್ಣ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ತ್ರಹಿಮಾಂ ಪಾಹಿಮಾಂ ಸ್ಥಿತಿಗೆ ತಂದಿದ್ದಾರೆ ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣ ಬೇರೆ ಬೇರೆ, ಕಾಳಿ ಬೇರೆ ಅಲ್ಲ. ಕಾಳಿಯಲ್ಲಿ ವಿಗ್ರಹದಲ್ಲಿ ಕುಳಿತಿದ್ದಾರೆ, ಇವರಲ್ಲಿ ವ್ಯಕ್ತವಾಗಿ ಕುಳಿತಿದ್ದಾರೆ. ಈಗ ತಾವು ಯಾವೊಂದು ಉದ್ದೇಶದಿಂದ ಧರೆಗಳಿಗೆ ಬರೀದಾರೋ ಅದನ್ನು ನಡೆಸಬೇಕಲ್ಲ. ಅಲ್ಲಿ ಪ್ರಧಾನವಾದಂತಹ ಒಬ್ಬ ಸಹಾಯಕ ಯಾರು ಅಂತಂದ್ರೆ ಈ ನರೇಂದ್ರ. ಆದ್ರಿಂದ ಅವನನ್ನ ಆ ಸ್ಥಿತಿಗೆ ತರ್ತಾರೆ, ತಂದಿದ್ದಾರೆ. ಈಗ ಅವನು ಇವರ ಪಾದಕ್ಕೆ ಬಂದಿದ್ದಾನೆ. ಅಲ್ಲಿ ಏನ್ ಕೇಳ್ಕೊಳ್ತಾ ಇದ್ದಾನೆ? ನಿಮ್ ಕಾಳಿ, ಇವನ್ ಕಾಳಿ ಅಲ್ಲ, ಇವನ್ ಪರಬ್ರಹ್ಮ ಕಾಳಿಯನ್ನು ಮಾಡೋ ಕಾಳಿಲ್ಲ. ಪರಬ್ರಹ್ಮ ಎಲ್ಲ ದೇವದೇವಿಯರ ಆಶಯ ಸ್ಥಾನ, ದೇವದೇವಿಯನೇ ಇಲ್ಲ ಈ ನಿರಾಕಾರವಾದಿಗಳ ಧೋರಣೆಯಲ್ಲಿ. ಇತರ ದೇವದೇವಿಯನೇ ಇಲ್ಲ, ಇದ್ರೂ ಕೂಡ ಆ ಪರಬ್ರಹ್ಮದ ಒಳಗೆ. ಅಂತಹ ಪರಬ್ರಹ್ಮನ ಇವನು ಆರಾಧನೆ ಇರೋದು. ಆದ್ರೆ ಆ ಪರಬ್ರಹ್ಮ ಏನು ಮಾಡಲಾರದೆ ಈ ಆಕಾಶದಲ್ಲಿ ತುಂಬನೇ ಇದೆ. ಇವನು ಆ ಪರಬ್ರಹ್ಮದ ಒಳಗಡೆ ಇಳಿಗಿಳಿ ಇಳಿಗಿಳಿ ಬದಲಾಡ್ತಾ ಇದ್ದಾನೆ. ಅದು ಅಭಿಮಾನದಲ್ಲಿ ನೋಡಿ ಶ್ರೀರಾಮ ಹೇಳ್ತಾರೆ, ಮನೆಯವರೆಗೂ ಕೂಡ ಅಹಂ ಅಹಂ ಅಹಂ ಅಂತ ಹೇಳ್ತಾ ಇರ್ತಂತದ್ದು. ಆ ಹಸು ಹಸುವಿನ ಕಷ್ಟ ಹೇಳ್ತಾರಲ್ಲ, ಬಹಳ ಸಾರಸವಾಗಿದೆ ಆಗತ್ತೆ. ಹಸು ಅಮ್ಮ ಅಮ್ಮ ಅಮ್ಮ ಅಂತ ಹೇಳಿದ್ರೆ ಅದು ಅಹಂ ಅಹಂ ಅಂತ ಹೇಳ್ತದೆ. ಅವೆಲ್ಲ ಬರೀ ಹಂಬ ಹಂಬ ಅಂತ ಹೇಳ್ತಾ ಇದೆ, ಹಸಿ ಆಗ್ತಾ ಇದೆ, ಅದಕ್ಕೋಸ್ಕರ ಆಧಾರ ಇದೆ. ಅದಕ್ಕೆ ಶ್ರೀರಾಮಕೃಷ್ಣ ಅರ್ಥ ಕೊಟ್ಟಿದ್ದಾರೆ, ಅದು ಅಹಂ ಅಂತ ಅಹಂ ಅಂತ ಹೇಳ್ತಾ ಇದೆ ಅಂತ ಅಷ್ಟೊಕ್ಕ ಸೇರ್ತದೆ. ಆ ಹಸು ಹಸು ಹಸು ಕಡುಕದ ಕೈಗೆ ಸೇರ್ತದೆ ಮನೆಯಲ್ಲಿ. ಅಲ್ಲಿ ಅವನನ್ನ ಅದನ್ನು ಕತ್ತರಿಸಿ ಅದರ ಚರ್ಮವನ್ನ ಹದ ಬಳಸಿ ಡೌ ತಯಾರಿಸಿ ಬಾಚಿಸಿದ್ರೆ ಆಗಲೂ ಕೂಡ ಅದರ ಅಹಂ ಬಡಪಟ್ಟಿ ಬಿಟ್ಟೋಗಿಲ್ಲಂತೆ ಹಂ ಹಂ ಹಂ ಹಂ ಅಂತ ಹೇಳ್ತಂತ ದೊಡ್ಡದಾದ ಹಮ್ಮ ಹಮ್ಮ ಇನ್ನೇನಿದೆ ಜನ ಏನ ಇದರ ಅಹಂಕಾರ ಇನ್ನೂ ಹೋಗಲಿಲ್ಲ ಅಂತಂದ್ರೆ ಅದರ ಕರುಳನ್ನು ಆ ಹಸುವಿನ ಶರೀರದ ಕರುಳನ್ನು ತೆಗೆದು ತಂತಿಕರ ಮಾಡಿ ಅದನ್ನ ಹತ್ತಿ ಎಕ್ಕುವ ಯಂತ್ರಕ್ಕೆ ಬಿಗಿದು ಹತ್ತಿ ಎಕ್ಕುವಾಗ ಅದು ಸುಮ್ಮನೆ ತುಮ್ ತುಮ್ ತುಮ್ ಅಂತ ಹೇಳ್ತಾ ಇರುತ್ತೆ ಶ್ರೀರಾಮಕೃಷ್ಣ. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ? ತುಮ್ ತುಮ್ ಅಂತ ತುಮ್ ಅಂದ್ರೆ ನೀನು ಹಾಗೆ ಅದನ್ನು ಹೊರಿಬಳಸಿ ಹತ್ತಿ ಎಕ್ಕು ಎತ್ತರಕ್ಕೆ ಕಟ್ಟಿ ಜಿಗಿದು ಪಟ್ಟಾಗ ಏಟು ತುಮ ತುಮ ಅಂದ ಅಲ್ಲಿಯವರೆಗೆ ಬರ್ಬೇಕಾಗುತ್ತೆ ಮನುಷ್ಯ. ನಾನಲ್ಲ ನೀನು ಅಂತ ಹೇಳಿದ್ದಾರೆ. ಆದ್ರೆ ಇವನು ಇನ್ನು ಆ ಡೋರಿನ ಸ್ಥಿತಿಯಲ್ಲಿದ್ದಾನೆ. ಕಡನಾಯಿತು ಯಾಕಷ್ಟು ಅವನ ಅಹಂಕಾರ ಎಲ್ಲ ಮರ್ದನಕ್ಕೆ ಮರ್ದನವಾಗಿದೆ, ಅಹಂಕಾರದ ಮರ್ದನವಾಗಿದೆ. ಆದರೂ ಸ್ವಲ್ಪ ಇನ್ನೂ ಅಹಂ ಅಹಂ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಹೇಳ್ತಾ ಇದ್ದಾರೆ ನಿಮ್ಮ ಕಾಯಿ ಅಂತ, ನಿಮ್ಮ ಕಾಯಿನ ಸ್ವಲ್ಪ ಕೇಳ್ಕೊಳ್ಳಿ, ನನ್ನ ಬಡತನ ಹೋಗುವ ಹಾಗೆ, ನನ್ನ ಊಟಕ್ಕೊಂದು ವ್ಯವಸ್ಥೆ ಆಗುವ ಹಾಗೆ, ನನ್ನ ಸಂಸಾರದ ನಿರ್ವಹಣೆ ಆಗುವ ಹಾಗೆ. ಆಗ ಶ್ರೀರಾಮಕೃಷ್ಣ ಸೂತ್ರಧಾರ ಯಾರ್ಯಾರನ್ನ ಹಾಗೆ ಹಾಗೆ ಎಲ್ಲೆಲ್ಲಿ ಹಿಡಿಬೇಕು, ಎಲ್ಲೆಲ್ಲಿ ಕೀಳ್ಬೇಕು, ಎಲ್ಲೆಲ್ಲಿ ಬಿದ್ದಬೇಕು, ಎಲ್ಲೆಲ್ಲಿ ಬಿಡಿಬೇಕು, ಎಲ್ಲೆಲ್ಲಿ ಕೀಳ್ಬೇಕು ಎಲ್ಲ ಗೊತ್ತಿದೆ ಅವರಿಗೆ. ಸತಿ ಶ್ರೀರಾಮ್ ಕೃಷ್ಣ ಭಕ್ತ ಬಹಳ ಕಷ್ಟದಿದ್ದಾನೆ, ಪರಮ ಭಕ್ತ ಅದೇ ಕಷ್ಟವಿದ್ದಾನೆ. ಅವನ ಕಷ್ಟವನ್ನು ಕಂಡಂತಹ ಶ್ರೀಮಾತೆ ಶಾರದಾ ದೇವಿಯವರು ಪತಿಯೊಡನೆ ಸ್ವಲ್ಪ ತಮ್ಮ ವರ್ಷಸ್ಸನ್ನು ದೇವರಿಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಪ್ರಯತ್ನಪಟ್ಟು ಹೇಳ್ತಾರೆ, ನೋಡಿ ನಿಮ್ಮ ಭಕ್ತ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ, ನಿಮ್ ಸ್ವಲ್ಪ ಅನುಗ್ರಹ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಏನಂತಾರೆ, ನನ್ನ ಕುಜನ ಕತ್ತಲಿಂದ ಕತ್ತರಿಸ್ಕೊಂಡು ಬರಬೇಕು, ಬಾಲದ ಕಡೆಯಿಂದ ಕತ್ತರಿಸ್ಕೊಂಡು ಬರಬೇಕು, ನನಗೆ ಸಂಬಂಧಪಟ್ಟು ನಾನು ಯಾರಿಗಾದ್ರೂ ಕರ್ಕೊಂಡು ತಿಂತೀನಿ. ಅದನ್ನ ನೋಡಿ ಕಾಯಿ ಭಾಷೆ ಇದೆ. ಎಷ್ಟೇವರು ಮಾನುಷರೂಪ ಧಾರಿಯಾಗಿ ಬಂದರೂ ಕೂಡ ಆ ಒಳಗಡೆ ಬುದ್ಧಿ ಹಾಗೆ ತಾಯಿ ನೆಕ್ಕೆ ಕುಡಿಯುವನ್ನ ಕರ್ದು ಕರ್ದು ತಿಂದು ತಿಂದು ಅಭ್ಯಾಸವಾಗಿದೆ. ನೋಡಿ ಅದೇ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ, ನನ್ನ ಕುರಿಯಿಂದ ನಾನು ಕತ್ತರಿಂದಾದ್ರೂ ಕತ್ತರಿಸ್ಕೊಂಡು ಕತ್ತರಿಸ್ಕೊಂಡು ತಿಂತ ಬರ್ತೀನಿ, ಇಲ್ಲ ಬಾಲ ಕಡೆಯಿಂದಾದ್ರೂ ಕತ್ತರಿಸ್ಕೊಂಡು ಕತ್ತರಿಸ್ಕೊಂಡು ತಿಂದ್ಕೊಂಡು ತಿಂತ ಇದ್ದೀನಿ. ನಿಮ್ಗೇನಾಗಬೇಕಾಗಿದೆ ಅಂತ ಆ ಶಾರದಾ ಮಾತೆಯವರು ಇನ್ನೊಬ್ಬರು ಕಾಯಿ ಅವರಿಗೆ ಈ ಕಾಯಿ ಹೇಳ್ತಾ ಇದ್ದಾರೆ. ಏನರ್ಥ ಅದಕ್ಕೆ, ನನ್ನ ಕುರಿಯನ್ನ ಕತ್ತರಿಂದಾದ್ರೂ ಕತ್ತರಿಸ್ಕೊಂಡು ಕತ್ತರಿಸ್ಕೊಂಡು ತಿಂತಾ ಇರ್ತೀನಿ, ಅಥವಾ ಬಾಲ ಕಡೆಯಿಂದಾದ್ರೂ ಕತ್ತರಿಸ್ಕೊಂಡು ಕತ್ತರಿಸ್ಕೊಂಡು ತಿಂತಾ ಇರ್ತೀನಿ ಅಂತ ಹೇಳಿದ್ರೆ ಏನರ್ಥ, ಬಾಲದ ಕಡೆಯಿಂದ ಕತ್ತರಿಸ್ಕೊಂಡು ಕತ್ತರಿಸ್ಕೊಂಡು ತಿಂತಾ ಬರ್ತಾ ಇತ್ತು ಅಂತಂದ್ರೆ ಈ ಕುದುರೆ ಅಲ್ಲ ಗುರಿ ಗುರಿ ಇದೆಯಲ್ಲ ಬದಲಾಡ್ತಾ ಇತ್ತು ಎಲ್ಲಿ ಕತ್ತು ಮರಗೂ ಕೂಡ ಆ ಕತ್ತಿ ಬಂದು ತಲುಪುವರೆಗೂ ಕೂಡ ಒದ್ದಾಡ್ತಾ ಇರ್ಬೇಕು, ಅದು ಒದ್ದಾಡ್ತಾ ಇರಬೇಕು. ಇವರು ಆನಂದವಾಗಿ ಅದು ತಿಂತಾರೆ. ಕತ್ತನ ಕಡೆಯಲ್ಲಿ ಕಟ್ಟಕೊಂಡು ಬಂದೇನು ಇದ್ದಾಗ ಆಗ್ತಾ ಯಾತ್ರೆಯೇ ಇಲ್ಲ ನೋಡಿ, ಒಂದೇ ಏಟು ಎರಡು ಕೆಲವರು ಭಕ್ತರನ್ನ ಬಹಳ ಸರಿಯಾಗಿ ಮುಗಿಸ್ಬಿಡ್ತಾರೆ. ಏನ್ ಕೆಲವು ಭಕ್ತರನ್ನ ಇಂತರ ಕಷ್ಟ ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ಆನಂದ ಪಡ್ತಾ ಇವನ ಈಗೆ ಪ್ರಾಣ ತಂಡ ವ್ಯಕ್ತಿಗೆ ಆಟ ಅಂತ ನೋಡಿದ್ಯಲ್ಲ ಆತರ ನೋಡಿ ಏನೇನ್ ಕತೆ. ಈ ಕರುಣಾಮಯದ ಸ್ವಭಾವ ನೋಡಿ, ಈ ಕರುಣಾಮಯದ ಅಸ್ತ ಮಾತಿನ ದಾಟಿ ನೋಡಿ. ಹಾಗೆ ಆ ಭಕ್ತರ ಜೀವಕ್ಕೂ ಈ ಪರಮಾತ್ಮನ ಆತ್ಮಕ್ಕೂ ಪರಸ್ಪರ ಅದೇನೋ ಒಂದು ತಿಳುವಳಿಕೆ ಇದೆ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದ್ರೆ ಅವರು ನೋಡ್ಕೊಳ್ತಾರೆ ನಮಗೆ ಆ ದೇವರು ತೂಯಿ ಅಂತ ಕಾಣಿಸುತ್ತೆ, ಈ ಕುರಿ ಕಷ್ಟ ಪಡ್ತಾ ಇದೆ ಅಂತ ಕಾಣಿಸುತ್ತೆ. ಆ ಕುರಿ ಕಷ್ಟವೂ ಇಲ್ಲ ಅಷ್ಟೇ ಅಲ್ಲ, ತಾನು ಆ ದೇವರಿಗೋಸ್ಕರ ಕಷ್ಟ ಪಡೋದು ಅದಕ್ಕೊಂದು ಆನಂದ. ಇದೆಲ್ಲ ಬೇರೆ ಕತೆ, ಇದೆಲ್ಲ ಬೇರೆ ಕತೆ, ಇದೆಲ್ಲ ಭಕ್ತರ ಭಾಷೆ. ಅಂತೂ ಇಲ್ಲಿ ಶ್ರೀರಾಮಕೃಷ್ಣ ಕುರಿ ಯಾವುದು ನರೇಂದ್ರ ಬಂದಿದ್ದಾನೆ, ಕಷ್ಟ ಕೊಡ್ತಾ ಇದ್ದಾರೆ ಒಂದೇ ಸಮಯ. ಏನು ಕೇಳ್ತು ಕಾಲಿನ ಇಲ್ಲ ನೀನು ಕೇಳಿ ಅವನಿಗೂ ಒಪ್ಪಲೇ ಇಲ್ಲ ಶ್ರೀರಾಮಕೃಷ್ಣ ಇವನು ಕಲ್ಕೊಟ್ಟ ಈ ಕಡೆ ಅವನಿಗೆ ಮುಂದೆ ಏನಾಗುತ್ತೆ ಅಂತ ನಿನ್ನ ನೀವು ಆ ಪುಸ್ತಕ ಓದ್ಕೊಡಿ ಐದು ಐದು ಡೇಸ್ ಮಿಂಟರ್ ನೀವು ಪುಸ್ತಕ ಕೊಡ್ಕೊಳ್ಳಿಲ್ಲ ನೀವು ಸ್ವಲ್ಪ ಹೇಳಿ. ಅಂತಹ ಕಷ್ಟದಲ್ಲಿರ್ತಕ್ಕಂತಹ ನರೇಂದ್ರ ಅವನಿಗೆ ಊಟ ಸಂಜೆ ಬೆಳಿಗ್ಗೆ ಸಾಯಂಕಾಲದವರೆಗೂ ಅವ್ನು ಕಾಯ್ಬೇಕು ಅದನ್ನ ಹೇಳ್ತಾ ಇದ್ದಾರೆ ಎಲ್ಲಿ ಉದಯ. ಬಳಿಕ ಇನ್ನೊಂದು ಮಾತ್ರ ಹೇಳ್ತಾ ಇದ್ದಾರೆ, ಇದು ಅದಕ್ಕೆ ಸಂಬಂಧಪಟ್ಟಿರ್ತಲ್ಲ ಬೇರೆ ಇನ್ನೊಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಒಮ್ಮೆ ಹೃದಯ ರಾಮ ಶಂಭು ಮನಸ್ಸನ್ನ ತನ್ನ ಸ್ವಲ್ಪ ದುಡ್ಬೇಕು ಅಂತ ಕೇಳ್ದ. ಅಂತಹ ವಿಷಯಗಳಲ್ಲಿ ಈ ಶಂಭು ಮನಸ್ಸಿನ ಸ್ವಭಾವ ಇಂಗ್ಲಿಷ್ ನೋಡಿದೆ. ಆತ ಹೃದಯ ರಾಮ ಹೇಳ, ನಾನ್ಯಾಕೆ ಎರಡು ದುಡ್ಡು ಕೊಡ್ಬೇಕು, ದುಡ್ಡು ಸಂಪಾದಿಸುವ ಶಕ್ತಿ ನಿಮಗಿದೆಯಲ್ಲ, ಈಗ ನೀನು ಸ್ವಲ್ಪ ದುಡ್ಡನ್ನು ಸಂಪಾದಿಸು ಇದೆಯಲ್ಲ, ನೀನು ಅತ್ಯಂತ ದರಿದ್ರನಾಗಿದ್ರೆ ಆಗ ಒಮ್ಮೆ ನೋಡ್ಬೋದಾಗಿತ್ತು. ಕುರುಡ, ಕುಂಟ, ಹೆಳ್ವ ಇವರಿಂದ ದಾನ ಮಾಡಿದ್ರೆ ಅದು ಸಾರ್ಥಕವಾಗುತ್ತೆ ಅಂದ್ಬಿಟ್ಟ. ಆಗ ಹೃದಯ ದಾನ ಆತನಿಗೆ ಹೇಳ, ಸದ್ಯ ಮಹಾಶಯ ನೀವು ಹಾಗೆಲ್ಲ ಹೇಳ್ಬೇಡಿ, ನನಗೆ ನಿನ್ನ ದುಡ್ಡು ಬೇಕಾಗಿಲ್ಲ, ಕಾಸು ಬೇಕಾಗಿಲ್ಲ, ಭಗವಂತನ ಕೃಪೆಯಿಂದ ನಾನು ಕುಂಟನೋ ಕುರುಡನೋ ಹೆಳವನೋ ಅಥವಾ ಅತ್ಯಂತ ದರಿದ್ರನೋ ಆಗಿರುತ್ತೆ. ಸದ್ಯ ನೀವು ಕೊಡೋದು ಬೇಡಿ, ನಾನು ಸ್ವೀಕರಿಸೋದು ಇಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆ ಘಟನೆಯನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಈ ರೀತಿ ನೋಡಿ, ಆ ಕೆಂಪು ಬಲಿಗಳ ಸ್ವಭಾವ ಏನಾದಂತೆ, ಇಂಗ್ಲಿಷ್ ಇಂತಹ ವಿಷಯದಲ್ಲೆಲ್ಲ ಇಂಗ್ಲಿಷ್ನ ಸ್ವಭಾವ ಅಂತ, ಇಂಗ್ಲಿಷ್ನ ಸ್ವಭಾವ, ಇಂಗ್ಲಿಷ್ನ ಸ್ವಭಾವ ಎಷ್ಟಾದ್ರು ಅಂತ ಶ್ರೀರಾಮಕೃಷ್ಣ ತಿಳ್ಕೊಂಡಿದ್ದಾರೆ. ಆ ದಕ್ಷಿಣೇಶ್ವರದ ಕಾಡಿನ ಮೂಲೆಯಲ್ಲಿ ಕುಳಿತುಕೊಂಡು ಕೂಡ ಆ ಬ್ರಿಟಿಷರ ಸ್ವಭಾವ ಅವರ ನರನಾಡಿನೆಲ್ಲ ಬಂದ ಶ್ರೀರಾಮ. ಸಂಪಾದನೆ ಮಾಡ್ತಕ್ಕಂಥ ಶಕ್ತಿ ಇರುವವರಿಗೆ ದಾನ ಮಾಡಬಾರದು, ಈ ಬಗೆಯ ಲೆಕ್ಕಾಚಾರ ಆ ಇಂಗ್ಲಿಷ್ನವರು. ಆದರೆ ನಮ್ಮ ಭಾರತ ದೇಶದ ಸ್ವಭಾವ ಏನಂತಂದ್ರೆ, ದೇಹಿ ಅಂದ್ರೆ ನಾಸ್ತಿ ಅಂತಂದ್ಬಾರದು. ನಮ್ಮ ಬಳಿ ಬಂದು ಒಬ್ಬ ದೇಹಿ ಅಂತ ಹೇಳಿದ್ದಲ್ಲ, ನಾಸ್ತಿ ಅಂತ ಹೇಳಿದ್ರೆ ಮಹಾ ಅಪರಾಧ ಆಗ್ತದೆ. ಎಷ್ಟೋ ಅಷ್ಟೋ ಇಷ್ಟೋ ಎಷ್ಟೋ ಕೊಟ್ಟು ಬಿಟ್ಕೊಳ್ತಿದ್ದಕ್ಕೆ ವಿನಃ ಹೋಗೋ ಇನ್ನೊಂದ್ ಕಡೆ ಹೋಗೋ ಅಂದ. ಸಾಕ್ಷಾತ್ ಪರಮಾತ್ಮೆ ಆರೋಗ್ಯದಿಂದ ಬಂದು ದೇಹಿ ಅಂತಿರ್ಬೋದು, ಈ ಭಾವ ಇದೆ ನಮ್ಮ ಭಾರತದಲ್ಲಿ. ಭಗವಂತ ಯಾವ ಬಗೆಯಿಂದ ಬಂದು ನನ್ನ ಪರೀಕ್ಷೆ ಮಾಡ್ತಾರೆ ಯಾರಿಗೆ ಗೊತ್ತು? ಅದ್ರಿಂದ ಎರಡೂ ಕೊಡ್ತಾ ಕೇಳಿದವರು ಎರಡೂ ಕೊಡ್ತಾ ಬರೋಣ. ಈ ಭಾವ ಕೇಳಿದವರೆಲ್ಲರೂ ಕೂಡ ಬರುವ ಬಡವರೇ ಅಂತದ್ದು ಶ್ರೀಮಾತೆ ಶಾರದಾದೇವಿಯವರ ಅಭಿಪ್ರಾಯ. ಜಯರಾಮಬಾಗಿಯಲ್ಲಿ ಬಡವರಿಗಾಗಿ ಔಷಧದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಶ್ರೀಮಂತರು ಕೂಡ ಬಂದು ಆ ಬಿಟ್ಟಿ ಔಷಧವನ್ನು ತೆಗೆದುಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತಿರ್ತಾರೆ. ಬ್ರಹ್ಮಚಾರಿಗಳು ಸೇವೆ ಮಾಡ್ತಕ್ಕಂಥ ಬ್ರಹ್ಮಚಾರಿಗಳು ಓಡ್ ಬಂದು ಅವನಿಗೆ ಹೇಳ್ತಾರೆ, ಅಮ್ಮ ನೋಡಿ ಈ ತರ ಶ್ರೀಮಂತರುಗಳಿಂದ ನಾನು ಗುಚ್ಚುವ ಶ್ರೀಮಂತರು ಅಂತ. ಆದರೂ ಕೂಡ ಕ್ಯೂನಲ್ಲಿ ನಿಂತು ಆ ಬಡವರಿಗೆ ಒಂದು ಮೀಸಲಾಗಿ ಅಂತಕ್ಕಂಥ ಔಷಧವನ್ನು ಶೀತಗಳು ಪ್ರಯತ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಶ್ರೀಮಾತಿಯವರು ಶಾಂತವಾಗಿ ಹೇಳ್ತಾರೆ, ಕೊಡಿ ಕೊಡಿ ಅವರಿಗೂ ಕೊಡಿ, ಯಾರು ಬೇಕು ಅಂತಾರೋ ಅವರೆಲ್ಲ ಬರೋದು, ಯಾರು ಸಾಕು ಅಂತಾರೋ ಅವರೆಲ್ಲ ಶ್ರೀಮಂತ. ಅದರಿಂದ ಅವ್ರಿಗೂ ಕೊಡಿ. ಎಂಥ ಅದ್ಭುತವಾದಂತಹ ನಿರ್ವಚನ ಇದು ನಮ್ಮ ಭಾರತದ ಸಂಸ್ಕೃತಿ. ಆ ಕೆಲವು ಮನೆಯ ಹಾಗೆ ಮಾಡಿದ ಅಂತ ಶ್ರೀ ರಾಮಕೃಷ್ಣ ಅಭಿಪ್ರಾಯ ಕೊಟ್ಟು ಕೇಳ್ತಾ ಇದ್ದಾರೆ. ಏನಂತಂದ್ರೆ ಕುಂಟಿಗೆ ಗುಳ್ಳಿಗೆ ಮಾತ್ರ ಕೊಡಬೇಕು ಅಂತ ಅವನ ಅಭಿಪ್ರಾಯ. ಸದ್ಯ ಅಧಿರಾಮಿಗಳು ಮಾತು ಮಾಡಿ ಅವನು ಮತ್ತೆ ಕೇಳಿಲ್ಲ. ಸದ್ಯ ನಾನು ಕುಂಟ ಆಗದೆ ಇರಲಿ, ಕುಂಟ ಆಗದೆ ಇರಲಿ, ನಾನೇ ದುಡ್ಕೊಡ್ತೀನಿ ಮಾರಯ್ಯ, ಸದ್ಯ ನೀನ್ ಮಾತ್ರ ಕೊಡಬೇಕಾದ್ರೆ ನಾನು ಕೊಡೋದೇ ಇಲ್ಲ. ಹಾ, ನಾ ತಗೊಂಡು ಅಂತ ಹೇಳಿದ್ರೆ ನಾವೆಷ್ಟು ಕುಂಟ ಆಗ್ಬೇಕೋ ಕೊಳ್ಳಾಗ್ಬೇಕೋ ಎರಡು ಆಗ್ಬೇಕೋ ಯಾರು ಪಂಜಾಬ್ ದೇಶದಲ್ಲಿ ಇವತ್ತಿಗೂ ಕೂಡ ಶಿಕ್ಷಣ ಸಂಸ್ಕೃತ ಇಲ್ಲ. ಸ್ವಾಭಿಮಾನಿಗಳು ರಸ್ತೆ ಗಟ್ಟಿರುವ ತನಕ ದೊಡ್ಡದೇ ಚಿಂತೆಯನ್ನು ಸಂಸ್ಕೃತ ಸ್ವಭಾವ. ಈ ಕಡೆ ದಕ್ಷಿಣ ಬಂಗಾಳ ಬಂದ ಹಾಗೆ ರಸ್ತೆ ಗಟ್ಟಿ ಇದ್ರೂ ಕೂಡ ಕೈ ಕಡಬಿಟ್ಟು ಅದರ ಕಡಬಿಟ್ಟು ಅವ್ರ ಬಗ್ಗೆ ಬಟ್ಟೆ ಸುಸ್ಕೊಂಡು ನನ್ನ ನಡೆಸಿ ಶಿಕ್ಷೆಯನ್ನು ಬೇಡ ಒಂದು ವ್ರತ. ಶ್ರೀರಾಮಕೃಷ್ಣ ಈ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನರೇಂದ್ರಿಗೂ ಈ ಮಾತು ಬಂದು ಸಮಯಕ್ಕೆ ಹೋದರೆ ಏನೋ ಗೊತ್ತಿಲ್ಲ. ನರೇಂದ್ರ ಕೂಡ ಈಗ ಕೇಳ್ತಾ ಇದ್ದಾರಲ್ಲ, ಏನು ಕೊಡಪ್ಪ ಕೊಡಮ್ಮ ಅಂತ ಕೇಳುವ ಸ್ಥಿತಿಯಲ್ಲಿದ್ದಾರಲ್ಲ. ಹಾಗಾದ್ರೆ ಕಾಡಿ ಕೂಡ ಹೇಳ್ಬೇಕಾಗುತ್ತೆ, ನಾನು ಕೊಡ್ತಕ್ಕಂಥ ನಿಂಗೆ ಕೊಟ್ಟಾಗಿ ಜಾಂಡಿಯನ್ನಾಗಿ ಇದೆಯಲ್ಲ ನಿಂಗೆಲ್ಲ ಕೊಡೋದು ಹೇಳ್ತಕ್ಕಂಥ ಮಾತನ್ನ ಹೇಳ್ತಾವೇನೋ. ಆದ್ರೆ ಅಭಿಪ್ರಾಯ ಅದಲ್ಲ ಇಲ್ಲಿ. ಇದೊಂದು ಘಟನೆಯನ್ನ ಶ್ರೀರಾಮಕೃಷ್ಣರು ಹೇಳ್ತಾರೆ ಪರೋಕ್ಷವಾಗಿ. ಭಗವಂತ ನರನೊಂದಿಗೆ ಇನ್ನೂ ಕೃಪೆ ಮಾಡದೆ ಇರೋದನ್ನ ನೋಡಿ ಆತನ ಮೇಲೆ ಶ್ರೀರಾಮಕೃಷ್ಣ ಸಿಟ್ಟುಕೊಂಡಿದ್ದಾರೋ ಏನೋ ಎಂಬಂತೆ ಪರಮಹಂಸರು ಈ ಮಾತುಗಳನ್ನೆಲ್ಲ ಆಡಿದರು. ಆಗಾಗ ಅವರು ತಮ್ಮ ಸ್ನೇಹಪೂರಿತ ದೃಷ್ಟಿಯನ್ನ ನರೇಂದ್ರನ ಮೇಲೆ ಹಾಕುತ್ತಲೇ ಇದ್ದಾರೆ ಅಂತ ಅಂದ್ಬಿಟ್ರು. ಈ ಉದಾಹರಣೆಗಳನ್ನೆಲ್ಲ ಕೊಡುವಾಗ ಶ್ರೀರಾಮಕೃಷ್ಣರು ನರೇಂದ್ರನನ್ನ ಕಲಿಕಾರದಲ್ಲೇ ಹೇಳಿದಂತೆ ನರೇಂದ್ರನ ದುರವಸ್ಥೆಯನ್ನು ನೋಡಿ ಈ ಘಟನಾವಳಿಗಳನ್ನೆಲ್ಲ ಹೇಳಿದ್ರಂತೆ. ಈ ಘಟನಾವಳಿಗಳನ್ನ ಹೇಳಿದೆಯ ಹೊರತು ಅವನ ಆ ದುರವಸ್ಥೆಯನ್ನು ತಪ್ಪಿಸುವ ದೃಷ್ಟಿಯಲ್ಲಿ ಕೊಲೆ ಮಾಡಲೇ ಇಲ್ಲ. ಆಗಲಿ ನಿನಗೆ ಒಳ್ಳೆದಾಗಲಿ ಅಂತ ಹೇಳಿದ್ದಾರೆ. ಯಾಕೆ ಇನ್ನು ತುಂಬ ತುಂಬ ಅನ್ನೋ ಸ್ಥಿತಿ ಒಂದು ಬರ್ಬೇಕು. ಈಗ ನರೇಂದ್ರ ಹೇಳ್ತಾ ಇದ್ದಾನೆ ಈಗೇನೋ ಈಗೆಲ್ಲ ನಾನು ನಾಸ್ತಿಕ ಮತ ಅದರ ಗ್ರಂಥಗಳನ್ನು ಓದ್ತಾ ಇದ್ದೇನೆ. ಸ್ವಯಂ ಅವತಾರ ವರಿಷ್ಠರಾದಂತಹ ಶ್ರೀರಾಮಕೃಷ್ಣರ ಮುಂದೆ ಈ ಹೋರ ಹೇಳ್ತಾ ಇದ್ದಾನೆ ನಾನು ನಾಸ್ತಿಕ ಮತದ ಗ್ರಂಥಗಳನ್ನ ಓದ್ತಾ ಇದ್ದೇನೆ ಅಂದ್ರೆ ಇನ್ನೂ ಕೂಡ ಆ ಸುಮಸ್ವಮನಸ್ಸಿನಂತ ಬರಲಿಲ್ಲ. ಅಹಂ ಅಹಂ ಅಂತ ಹೇಳ್ತಾ ಇದ್ದೆ ಎಂದರ್ಥ. ನಾಸ್ತಿಕ ಮತ ಅಂದ್ರೆ ಏನು ದೇವರಿಲ್ಲ ಏನು ಬೇಕಾಗಿಲ್ಲ ನಾನಂತೂ ನನ್ನ ರಕ್ಷೆ ಉಂಟು ಅಂತಮ್ಮ ಸ್ವಾಭಿಮಾನದ ಸ್ಥಿತಿಯನ್ನ ಮತ್ತು ಸಾಲ ಮಾಡಿ ಆಗುವ ತುಪ್ಪ ತುಂಬು ಮೆರಡಾಡಿ ಏಕೆಂದ್ರೆ ಸಪ್ತ ಶರೀರ ಸುತ್ತು ಭಸ್ಮವಾದ ಮೇಲೆ ಮತ್ತಲ್ಲಿ ಬಸ್ತದ್ದು ಆದ್ರಿಂದ ಸಾಲ ಮಾಡಿ ಅದನ್ನೇ ಭರ್ಜನೆಯ ಮಾಡ್ತಾ ಇದ್ದರು. ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸ್ಥಳದಿಂದ ದೊಡ್ಡ ದೊಡ್ಡ ಮಟ್ಟದಿಂದ ಅದು ನಡ್ಕೊಂಡು ಬರ್ತಾ ಇದೆ. ಚಿಕ್ಕವರು ಚಿಕ್ಕ ಚಿಕ್ಕದನ್ನ ದೊಡ್ಡವ್ರನ್ನ ಅದಕ್ಕೆ ಹೊಡಿತಾ ಇದ್ದಾರೆ. ಅದೇ ನಾಸ್ತಿಕ ಮತ ಅಂತಂದ್ರೆ ಅದೇ ನಾಸ್ತಿಕ ಮತ ಅದು ಗ್ರಂಥಗಳು ಬೇರೆ ಇದೆಯಂತೆ. ಅದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಜಾಸ್ತಿ ಇರೋದು. ಅದನ್ನೆಲ್ಲ ಇವನು ಅಧ್ಯಯನ ಮಾಡೋಕೆ ಶುರು ಮಾಡಿದಂತೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಆಸ್ತಿಕ ಮತ ನಾಸ್ತಿಕ ಮತ ಎರಡೂ ಇವೆ ಅಂದಮೇಲೆ ಒಂದೇದನ್ನೇ ಯಾಕೆ ಸ್ವೀಕರಿಸಬಾರ್ದು ಅಂತ ಮತ ಹೇಳ್ಕೊಳ್ತಾ ಇದ್ದಾರೆ. ಹೇಗೆ ಸರಿಯಾಗಿ ಹತೋಟಿಗೆ ತರಬೇಕು ಅಂತ ಅವ್ರಿಗೆ ಗೊತ್ತಿದೆ. ಆದ್ರೆ ಒಂದು ಮಧುಮಾರ ರಾಶಿಯಲ್ಲಿಯೇ ಕೇಳ್ಕೊಳ್ತಾ ಇದ್ದಾರೆ ಯಾಕೆ ಅದನ್ನೇ ಸ್ವೀಕರಿಸಬಹುದಲ್ಲ ಆಸ್ತಿಕ ಮತವನ್ನು ಸ್ವೀಕರಿಸಬಹುದಲ್ಲ ಅಂತ ಸ್ವಲ್ಪ ಸರಳ ಭಾಷೆಯಲ್ಲಿ ಶಾಂತವಾಗಿ ಕೇಳ್ತಾ ಇದ್ದಾರೆ. ಸುರೇಂದ್ರ ಹೇಳ್ತಾರಂತೆ ಭಗವಂತ ನ್ಯಾಯಪರಾಯಣ ಆತ ಭಕ್ತರ ಯೋಗಕ್ಷೇಮವನ್ನು ನೋಡಿಯೇ ನೋಡ್ಕೊಳ್ತಾನೆ. ನೋಡಿ ನ್ಯಾಯಪರಾಯಣ ಅಂತಂದ್ರೇನು ಮನುಷ್ಯ ಮಾಡಿದಂತಹ ನ್ಯಾಯದ ಕಾರ್ಯ ಅನ್ಯಾಯದ ಕಾರ್ಯ ಇವುಗಳನ್ನು ಪರಿಗಣಿಸಿ ಆ ನ್ಯಾಯಕ್ಕಿರ್ತಕ್ಕಂತಹ ಸತ್ಫಲ ಅನ್ಯಾಯಕ್ಕಿರ್ತಕ್ಕಂತಹ ದುಷ್ಫಲವನ್ನ ಕೊಡತಕ್ಕಂಥವನು ಅಂತ ಅರ್ಥ ಬರ್ತೇನೆ. ನ್ಯಾಯಪರಾಯಣ ಅಂತ ಹೇಳಿದೆ. ಅದ್ರ ಜೊತೆಗೆ ಮಾತನ್ನ ಹೇಳ್ತಾನೆ ಆ ಸುರೇಂದ್ರ. ಆತ ಭಗವಂತನ ಯೋಗಕ್ಷೇಮವನ್ನು ನೋಡಿ ಭಕ್ತರ ಯೋಗಕ್ಷೇಮವನ್ನು ನೋಡಿಯೇ ನೋಡ್ಕೊಡ್ತಾನೆ ಅಂತ. ಯೋಗಕ್ಷೇಮ ಮಹಾವ್ಯಹಮ್ಮ ಹೇಳ್ತಕ್ಕಂತಹ ಮಾತನ್ನು ಭಗವಂತನ ಹೇಳಿದಾನಲ್ಲ ಸೊ ನೋಡಿಯೇ ನೋಡ್ಕೊಳ್ತಾನೆ ಅಂತ ಹೇಳ್ತಾನೆ. ಹಾಗೆ ಶ್ರೀರಾಮಕೃಷ್ಣ ಹೇಳ್ತಾರೆ ಶಾಸ್ತ್ರಗಳು ಹೇಳುತ್ತವೆ ಯಾರು ಪೂರ್ವ ಜನ್ಮದಲ್ಲಿ ದಾನಾದಿ ಧರ್ಮ ಕಾರ್ಯಗಳನ್ನು ಮಾಡಿರ್ತಾರೋ ಅವರಿಗೆ ಈ ಜನ್ಮದಲ್ಲಿ ಧನ ದೊರೆಯುತ್ತೆ ಅಂತ. ಆದರೆ ಸತ್ಯ ಎಂಬುದೇ ಈ ಜಗತ್ತು ಭಗವಂತನ ಮಾಯೆಯಿಂದ ಜನಿತವಾಗಿದೆ ಹುಟ್ಟಿದೆ. ಈ ಮಾಯಾ ಪ್ರಪಂಚದಲ್ಲಿ ಅನೇಕ ಗೊಂದಲಗಳಿವೆ. ಕಾರಣ ಜೀವನ ಏನು ಗೊತ್ತಾಗುವುದಿಲ್ಲ. ಎಂಥ ಮಾತಾಡಿಬಿಟ್ಟು ಶ್ರೀರಾಮ ನಾವು ಸ್ವಲ್ಪ ಅಳತೆ ಮಾಡಿ ಗೊತ್ತಾಗುತ್ತೆ. ಲಂಗಿಲ್ಲ ಲಗಾನದಲ್ಲಿರ್ತಕ್ಕಂಥ ಪ್ರಪಂಚ ಯಾವುದಕ್ಕೆ ಯಾವುದನ್ನು ಕಾರಣವಾಗಿ ಹೇಳೋದು ಅಂತ ಗೊತ್ತೇ ಆಗೋದಿಲ್ಲ. ಏನ್ ಕಾರಣ ಹೇಳಿದ್ರು ಕೂಡ ಎಂಬ ಪ್ರಶ್ನೆ ಇರುತ್ತೆ. ಈ ಜಗತ್ತಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳನ್ನು ಕೇಳಿ ಅಷ್ಟಕ್ಕೂ ನಾನು ಉತ್ತರ ಕೊಡ್ತೇನೆ. ಅಷ್ಟು ಉತ್ತರವನ್ನು ಕೊಟ್ಟ ಮೇಲೂ ಕೂಡ ನಿಮ್ ಪ್ರಶ್ನೆ ಮಾತ್ರ ನಿಲ್ಲುವುದಿಲ್ಲ, ಇನ್ನೊಂದು ಪ್ರಶ್ನೆ ಹಾಗೆಯೇ ನಿಂತಿರುತ್ತೆ. ಅಂತಹದ್ದು ಈ ಪ್ರಪಂಚ. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸುತ್ತಾರೆ ಭಗವಂತನ ಕಾರ್ಯವನ್ನ ಅವನ ಕಾರ್ಯವಿಧಾನವನ್ನ ಸ್ವಲ್ಪ ಅರಿಯೋದಕ್ಕೆ ಸಾಧ್ಯವಿಲ್ಲ. ಭೀಷ್ಮ ಶರಶೈಲಿಯಲ್ಲಿ ಮರಳಿಕೊಂಡಿದ್ದಾಗ ಪಾಂಡವರು ಆತನನ್ನ ನೋಡೋದಕ್ಕೆ ಬಂದರು. ಅವರೊಡನೆ ಕೃಷ್ಣನು ಇದ್ದ. ಇದ್ದಕ್ಕಿದ್ದಾಗೆ ಭೀಷ್ಮ ಅಳಲು ಶುರು ಮಾಡಿದ. ಪಾಂಡವರು ಕೃಷ್ಣಿಗೆ ಹೇಳಿದ್ರು, ಓ ಕೃಷ್ಣ, ಏನು ಆಶ್ಚರ್ಯ ಇದ್ದು, ಪಿತಾಮಹ ಅಷ್ಟ ವಸುಗಳಲ್ಲಿ ಒಬ್ಬ, ಇವನಂತಹ ಜಾನಿ ಈ ಜಗತ್ತಿನಲ್ಲೇ ಇಲ್ಲ. ಈತ ಈಗ ಮೃತ್ಯು ಸನ್ನಿಹಿತವಾಗಿರುವಾಗ ಮಾಯೆಯ ಜತೆಯಿಂದ ಅಳ್ತಾ ಇದ್ದಾನಲ್ಲ, ಏನ್ ಕೃಷ್ಣ ಇದು? ಕೃಷ್ಣ ಹೇಳ, ಭೀಷ್ಮ ಅದಕ್ಕಾಗಿ ಅಳ್ತಾ ಇಲ್ಲ, ಅದಕ್ಕೆ ಕಾರಣವನ್ನ ಆತನೇ ಕೇಳಿ ತಿಳ್ಕೊಳ್ಳ ಬನ್ನಿ. ಕಾರಣವನ್ನು ಕೇಳಲ್ಲ. ಆಗ ಭೀಷ್ಮ ಹೇಳ್ದ, ಕೈ ಮುಗಿದುಕೊಂಡು, ಓ ಕೃಷ್ಣ, ಭಗವಂತನ ಕಾರ್ಯ ಸ್ವಲ್ಪವೂ ನನಗೆ ಅರ್ಥವಾಗ್ತಾ ಇಲ್ಲ. ನಾನು ಹೇಳೋದು ಯಾವ ಕೃತೆ, ಸಾಕ್ಷಾತ್ ಭಗವಂತನೇ ಪಾಂಡವರೊಡನೆ ಸದಾ ಇದ್ದಾನೆ, ಆದರೂ ಅವರ ದುರ್ದಶೆಗೆ ಪರಿಯೇ ಇಲ್ಲ ಅಂತ. ಈ ಭಾವನೆ ಬಂದಾಗ ನನಗೆ ಅನಿಸುತ್ತೆ ಭಗವಂತನ ಕಾರ್ಯವನ್ನು ಸ್ವಲ್ಪವೂ ಕಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಈ ಘಟನೆ ಹೇಳ್ತಾರೆ ಶ್ರೀರಾಮ. ಬಳಿಕ ಒಂದು ವರ್ಷ ಹೇಳ್ತಾರೆ, ಭಗವಂತ ನನಗೆ ಪರಮಾತ್ಮನ ತೋರಿದ್ದಾನೆ. ಯಾರನ್ನ ವೇದ ಶುದ್ಧ ಆತ್ಮ ಅಂತ ಕರೆಯಿತು ಆತನನ್ನ, ಆತನನ್ನ ಭಗವಂತ ನನಗೆ ತೋರಿಸಿದ್ದಾನೆ. ಆತನೇ ಆ ಪರಮಾತ್ಮನೇ ಕೇವಲ ಏಕಮಾತ್ರ ಅಚಲವತ್ತು, ಸುಮೇರುವಿನ ಹಾಗೆ ನಿರ್ಲಿಪ್ತ ಮತ್ತು ಸುಖ ದುಃಖಗಳಿಗೆ ಅತೀತ. ಆತನ ಮಾಯಾ ಕಾರ್ಯಗಳಲ್ಲಿ ಅನೇಕ ಗೊಂದಲಗಳಿವೆ. ಇದಾದ ಮೇಲೆ ಅದು, ಅದಾದ ಮೇಲೆ ಇದು ಅಂತಕ್ಕಂಥ ನಿಯಮ ನಿಬಂಧನೆ ಯಾವುದೂ ಇಲ್ಲ. ಅದಕ್ಕೆ ಅರ್ಥ ಮಾಡ್ಕೋಬೇಕು. ಶ್ರೀರಾಮಕೃಷ್ಣ ಒಂದು ವಾಕ್ಯ ಹೇಳಲ್ಲ, ಮತ್ತು ಭಗವಂತ ನನಗೆ ಪರಮಾತ್ಮನನ್ನು ತೋರಿಸಿದ್ದಾನೆ ಅಂತ. ನಾವು ಇದನ್ನ ಅದಕ್ಕೆ ಗುಳ್ಕೊಂಡು ನಂಬಿಡ್ತೀವಿ ಈ ವಾಕ್ಯವನ್ನ. ಭಗವಂತ ನನಗೆ ಪರಮಾತ್ಮನನ್ನು ತೋರಿಸಿದ್ದಾನೆ ಹೇಳಿದ್ರೆ, ಭಗವಂತ ಯಾರು ಪರಮಾತ್ಮ? ಶ್ರೀರಾಮಕೃಷ್ಣ ಯಾರಕ್ಕೆ ಹೇಳಬೇಕಾಗಿತ್ತು? ಅಲ್ಲಿ ಮುಂದೆ ವರ್ಣನೆ ಕೊಡ್ತಾ ಇದ್ದೆ ವರ್ಣನೆ. ಅದರಿಂದ ಅರ್ಥ ಮಾಡ್ಕೊಳ್ಬಹುದಾಗಿದೆ, ಯಾರನ್ನ ವೇದ ನಾಲ್ಕು ವೇದ ಶುದ್ಧ ಆತ್ಮ ಅಂತ ಕರೆಯಿತು ಆತನನ್ನ ಭಗವಂತ ನನಗೆ ತೋರಿಸ್ಕೊಟ್ಟಿದ್ದಾರೆ. ಆ ಭಗವಂತ ಯಾರು? ಅವನು ಕೇವಲ ಏಕಮಾತ್ರ ಅಚಲವತ್ತು, ಸುಮನೆ ಇರುವಿನ ಹಾಗೆ ನಿರ್ಲಿಪ್ತ ಮತ್ತು ಸುಖ ದುಃಖಗಳಿಗೆ ಅತೀತ. ಇದು ಆ ಪರಮಾತ್ಮ ಅಂತಂದ್ರೆ ಶ್ರೀರಾಮಕೃಷ್ಣ ಅರ್ಥ. ಇದು ಹಾಗಾದ್ರೆ ಭಗವಂತ ಅಂದ್ರೆ ಯಾರು? ಕಾಳಿ. ಹಾಗಾದ್ರೆ ಭಗವಂತ ಅಂದ್ರೆ ಯಾರು? ರಾಮ ಕೃಷ್ಣ. ಇನ್ನು ಸಿಟ್ಟು ದೇವದೇವಿಯರೆಲ್ಲ ಇದ್ದಾರೋ ಅವರು, ಆ ಪರಬ್ರಹ್ಮದಿಂದ ಆವಿರ್ಭವಿಸಿದಂತಹ ಅವತಾರ, ಅದನ್ನ ಶ್ರೀರಾಮಕೃಷ್ಣ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಕಾಳಿ ಆ ಪರಬ್ರಹ್ಮದಿಂದ ಆವಿರ್ಭಾವಗೊಂಡವಳು. ಲಕ್ಷ್ಮಿ ಮಹಾಲಕ್ಷ್ಮಿ ಆ ಪರಬ್ರಹ್ಮದಿಂದ ಅವತೀರ್ಣರಾದವಳು. ಸರಸ್ವತಿ ಮಹಾಸರಸ್ವತಿ ಆ ಪರಬ್ರಹ್ಮದಿಂದ ಅವತರಿಸಿ ಬಂದವಳು. ಭಗವಂತ ಅಂದ್ರೆ ಈ ರೀತಿಯಲ್ಲಿ ಅರ್ಥ ಶ್ರೀರಾಮಕೃಷ್ಣ. ಇಲ್ಲಿ ಭಗ ಒಳ್ಳೆಯವನು ಭಗವಂತ, ಸಕಲ ರೀತಿಯ ಗುಣ ಪರಿಪೂರ್ಣ ಅವನೇ ಭಗವಂತ. ಪರಬ್ರಹ್ಮ ಗುಣ ಅತೀತ, ಅಲ್ಲಿ ಸದ್ಗುಣವೂ ಇಲ್ಲ ದುರ್ಗುಣವೂ ಇಲ್ಲ, ಗುಣ ಅತೀತ, ಅದಕ್ಕೆ ಅಚಲ. ಇವನು ಅವತಾರ ಪುರುಷ ಚಲ, ಅವನ ಉತ್ಸವ ಮೂರ್ತಿ. ಪರಬ್ರಹ್ಮ ನಿತ್ಯಮೂರ್ತಿ ಅಂತಿದ್ದ. ಇಷ್ಟ ದೇವತೆಯಾದಂತಹ ಕಾಳಿ ತನಗೆ ಆ ಪರಬ್ರಹ್ಮವನ್ನ ತೋರಿಸಿಕೊಟ್ಟಿದ್ದಾಳೆ ಅಂತನ್ನುವ ಅಂಶವನ್ನ ಭಗವಂತನಲ್ಲಿ ಪರಮಾತ್ಮನನ್ನು ತೋರಿಸಿದ್ದಾನೆ ಅಂತನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಮಾತ್ರ ಬಹುಶಃ ಅರ್ಥವಾಗುತ್ತೆ ಕಾಣುತ್ತೆ. ಹಾಗೆ ಸುರೇಂದ್ರ ನಿರ್ತಾರಂತ ಹೇಳ್ತಾನೆ, ಪೂರ್ವ ಜನ್ಮಗಳಲ್ಲಿ ದಾನಾಂಜನ ಮಾಡಿದ್ರೆ ತಾನೇ ನಾವು ಈ ಜನ್ಮದಲ್ಲಿ ಐಶ್ವರ್ಯ ಬರುತ್ತಬೇಕಾದ್ರೆ ಆದ್ರಿಂದ ನಾವು ಈ ಜನ್ಮದಲ್ಲಿ ದಾನ ಮಾಡಬೇಕು ಅಂತ. ಯಾಕೆ ಕರ್ತಾನೆ ಇವರ ಸ್ವೇಹಿತರು ಯಾಕೆ ಕರ್ತಾ ಇದ್ದಾನೆ? ಶ್ರೀರಾಮಕೃಷ್ಣ ಹೇಳಿದ್ರು, ಆ ಪರಬ್ರಹ್ಮನ ಮಾಯಾ ಕಾರ್ಯ ಇದೆಯಲ್ಲ ಮಾಯಾ ಕಾರ್ಯ, ಅದರಲ್ಲಿ ಅನೇಕ ಗೊಂದಲಗಳಿವೆ ಅಂತ ಹೇಳಿದ್ರಲ್ಲ. ಒಂದಲ ಒಂದಲ ಅಂದ್ರೇನು? ಜಡುಗು, ಯಾವ ತಳಿ ಯಾವ ಸೊಪ್ಪು ಅಂತ ಬಿಡಿಸಿ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೆಂಗ್ ಕರ್ಮ ಹೆಂಗ್ ಅಕರ್ಮ ಇತಿ ಕವಯೋತ್ಯಕ್ರಮೋಹಂತ ಅಂತ ಶ್ರೀಕೃಷ್ಣ ಭಗವದ್ಗೀತೆ ಹೇಳಿದ್ದಾನೆ. ಯಾವುದು ಸತ್ಕರ್ಮ, ಯಾವುದು ದುಷ್ಕರ್ಮ, ಯಾವುದು ನಿಷ್ಕರ್ಮ ನೈಷ್ಕರ್ಮ್ಯ, ಇದ್ರ ಕುರಿತಾಗಿ ದೊಡ್ಡ ದೊಡ್ಡ ಜ್ಞಾನಿಗಳು ಜ್ಞಾನಿಗಳು ಕೂಡ ವಿಮೋಢರಾಗಿ ಕೊಡಿದ್ದಾರೆ. ಏನು ಅದು ಅಂತನ್ನೋದನ್ನ ಹೇಳಿದ್ರೆ ಸಾಧ್ಯತೆ ಕೊಡ್ತಿದ್ದಾರೆ. ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯೋ ಕ್ಷೇತ್ರ ಅಂತ ಅದನ್ನು ಶ್ರೀರಾಮಕೃಷ್ಣ ಹೇಳಿದಲ್ಲ. ಹಾಗೆ ಹೇಳಿದಾಗ ಮತ್ತೆ ಇನ್ನೊಂದು ಮಾತು ನೋಡಿ, ಇದಾದ ಮೇಲೆ ಅದು ಅದಾದ ಮೇಲೆ ಇದು ಅಂತ ಹೇಳ್ತಿದ್ದಂತಹ ನಿಯಮ ನಿಬಂಧನೆ ಏನು ಇಲ್ಲ ಅಂತ, ಇಲ್ಲ ಒಂದು ನಿಯಮ ಇದೆ ಅಂತ ಇವನು ಹೇಳಲು ಪ್ರಯತ್ನ ಪಡ್ತಾ ಇದ್ದಾನೆ. ಏನದು ಅಂತಂದ್ರೆ, ಪೂರ್ವ ಜನ್ಮದಲ್ಲಿ ದಾನಾದಿಗಳನ್ನು ಮಾಡಿದ್ರೆ ತಾನೆ ನಮ್ಮ ಈ ಜನ್ಮದಲ್ಲಿ ಐಶ್ವರ್ಯ ಬರುತ್ತಬೇಕಾದ್ರೆ, ಆದ್ರಿಂದ ನಾವು ಈ ಜನ್ಮದಲ್ಲಿ ದಾನ ಮಾಡಬೇಕು ಅಂತ. ಇಲ್ಲಿ ಒಂದು ಉದಾಹರಣೆಯ ಮೂಲಕ ಕರ್ಮದಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ ಅಂತ ಸಾಬೀತುಪಡಿಸೋದಕ್ಕೋಸ್ಕರ ಈ ಸುರೇಂದ್ರ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದಾನೆ. ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಮಾಡಿದ್ರೆ ಈ ಜನ್ಮದಲ್ಲಿ ನಮಗೆ ಐಶ್ವರ್ಯ ದೊರಕುತ್ತೆ ಅಂತ. ನಾವೊಂದನೆ ಆಸ್ತಿ ಒಂದು ಮನೆ ಬಂದು ಸಿಕ್ಕಿಬಿಡುತ್ತೆ ಅಂತ. ಹಾಗೆ ಆ ನಾವೊಂದನೆ ಆಸ್ತಿ ಇದೊಂದು ಮನೆ ಬಂದು ಸಿಕ್ಕಬೇಕಾದ್ರೆ ಅವನು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ಬೇಕು? ತುಂಬಾ ದಾನ ಧರ್ಮ ಮಾಡಿರ್ಬೇಕು. ಅದರಿಂದ ಒಂದು ಜನ್ಮ ದಾನ ಧರ್ಮ ಮಾಡಿ ಇನ್ನೇನು ಜನ್ಮ ಮುಂದಿನ ಜನ್ಮದಲ್ಲಿ ಬೇಕಾದ್ರೂ ಸಿಗುತ್ತೆ ಇಂತಹ ಇರ್ಬೋದು. ಹೀಗಿದೆಲ್ಲ ಒಂದು ವಾದ ಇದೆ. ಆದ್ರೆ ಸ್ವಾಮಿ ವಿವೇಕಾನಂದ ಅಂತ ಹೇಳ್ತಾರೆ, ಈ ಜನ್ಮದಲ್ಲಿ ಒಂದು ಅನ್ನ ಸಿಗದೆ ಕಷ್ಟಪಟ್ಟರೆ ಉಪವಾಸ ವನವಾಸ ವ್ರತ ನಿಯಮ ಇವಳನ್ನೇ ಮಾಡ್ಕೊಂಡಿತ್ತು ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಸ್ವರ್ಗ ಸಿಗುತ್ತೆ ಅಂತ ಮಾತ್ರ ನಾನು ಕೊಟ್ಟಿದ್ದೆ. ನನಗೆ ಈ ಜನ್ಮದಲ್ಲೇ ಬಟ್ಟೆ ಗೀಟಬೇಕು, ಮೈಗೆ ಬಟ್ಟೆ ನನಗೆ ಅಂತಾರೆ, ನನಗೆ ಅಂತಲ್ಲ ಜಗತ್ತಿನ ಜನರಿಗೆ ಅಂತ ಮಾತ್ರ ಹೇಳ್ತಾರೆ. ಬಹಳ ಮುಂದುವರಿದೆ. ಆದರೂ ಕೂಡ ಈ ದಾನ ಧರ್ಮ ಅಂತ ಇದೆಯಲ್ಲ, ಇದು ಬಹಳ ದೊಡ್ಡ ಒಂದು ಪವಿತ್ರ ಕಾರ್ಯ ಅಂತ ಶ್ರೀಕೃಷ್ಣ ಕೂಡ ಹೇಳಿದ್ದಾನೆ. ಯಜ್ಞ ದಾನ ತಪಕರ್ಮ ಸತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞ ದಾನ ತಪ ಕರ್ಮ ಇವನ್ನೆಲ್ಲ ಮಾಡ್ತಾ ಬರಬೇಕು, ಇದು ನಮ್ಮನ್ನು ಪಾವನಗೊಳಿಸುತ್ತದೆ. ನಮ್ಮ ಒಳಗಡೆ ಇರತಕ್ಕಂಥ ಎಲ್ಲ ದೋಷಗಳನ್ನ ಹೋಗಲಾಡಿಸಿ ದೋಷ ಮುಕ್ತವನ್ನಾಗಿ ಮಾಡಬೇಕಾದ್ರೆ ಇವರು ಮಾಡ್ತಾ ಬರಬೇಕು. ಸತ್ಯಾಜ್ಯಂ ಬಿಡಬಾರದು, ಕಾರ್ಯನೇವ ತತ್ವ ಮಾಡಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಬಹಳ ಅದ್ಭುತವಾಗಿದೆ ಕೆಲವು ಹೇಳಿಕೆಗಳು. ಇಲ್ಲಿ ಇವನು ಈ ಮಾತನ್ನ ಹೇಳ್ತಾ ಇದ್ದಾನೆ. ಯಾರ್ಯಾರು ಆಗರೂಪ ಶ್ರೀಮಂತರಾಗಿರ್ತಾರೋ ನ್ಯಾಯಸಮ್ಮತವಾದಂತಹ ಸಂಪತ್ತಿನಿಂದ ವೈಭವ ಪೂರ್ಣರಾಗಿದ್ದಾರೋ ಅವರೆಲ್ಲ ಹಿಂದಿನ ಜನದಲ್ಲ ಹಿಂದಿನ ಜನದ ಬಗೆ ಬಗೆಯ ದಾನಾದಿ ಸತ್ಕರ್ಮಗಳನ್ನು ಮಾಡಿದ್ರ ಫಲ ಅಂತ ಅರ್ಥ ಇವನು ಕೊಡ್ತಾ ಇದ್ದಾನೆ. ಅದಕ್ಕೂ ನಿಜ ಶಾಸ್ತ್ರ ಸಮ್ಮತವಾದಂತಹ ಮಾತು, ಉಪನಿಷತ್ತು ಕೂಡ ಆ ಮಾತನ್ನ ಒಪ್ಪಿಕೊಳ್ಳುತ್ತೆ. ಈಗ ಶ್ರೀರಾಮಕೃಷ್ಣರು ಆ ಸುರೇಂದ್ರನ ಮಾತನ್ನೇ ಪುಷ್ಟೀಕರಿಸುತ್ತಾ ಹೇಳ್ತಾರೆ, ಯಾರಲ್ಲಿ ಹಣ ಇದೆಯೋ ಅವರು ಹಾಗೆ ದಾನ ಮಾಡಬೇಕಾದ ನ್ಯಾಯ. ಬಳಿಕ ತ್ರೈಲೋಕನಿ ಹೇಳ್ತಾರೆ, ಜಯಗೋಪಾಲ ಸೇನ ಹತ್ರ ಹಣ ಇದೆ, ಆತ ದಾನ ಧರ್ಮಾಧಿಕಾರಿಗಳನ್ನ ಮಾಡಬೇಕು. ಆತ ಹಾಗೆ ಮಾಡದೆ ಇರುವುದು ಅಪಯಶಸ್ಕರವಾದದ್ದು. ಕೆಲವರಲ್ಲಿ ಹಣವಿದ್ದರೂ ಕೂಡ ಕೃಪಣರಾಗಿರ್ತಾರೆ, ಅವರು ಸತ್ತ ನಂತರ ಅವರ ಹಣವನ್ನ ಯಾರು ಅನುಭವಿಸಬೇಕಾಗಿದೆಯೋ ಯಾರಿಗೆ ತಾನೆ ಗೊತ್ತು ಅಂತ ಹೇಳ್ತಾರೆ ಶ್ರೀರಾಮ. ಆದ್ರೆ ಈ ಕೃಪಣರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಸಪ್ನೆ ಯಾರು ಬೇಕಾಗ್ತದೆ ನನಗೆ ನನಗೆ ನಾನಿರುವಂತೆ ಅದನ್ನ ಇರುವಾಗ ಅದು ನನ್ನ ಜೊತೆ ಇರಬೇಕು. ಆ ಗಜನಿ ಮೊಹಮ್ಮದ ಹೊಳೆ ಹೊಡೆದ ಹೊಡೆದ ಹೊಡೆದ ಹೊಡೆದ ಬೆಳಿಸಿ ಸತ್ತಿ ಏಳು ದಾರಿ ಭಾರತವನ್ನು ಹೊಳೆ ಹೊಡೆದು ಅಪೂರ್ಣವಾದಂತಹ ವಸ್ತ್ರ ವಜ್ರ ವೈಭೋಗ್ಯ ಇವರು ನನ್ನಿಂದ ಸಂಗ್ರಹಿಸಿ ಸಂಗ್ರಹಿಸಿ ಸಂಗ್ರಹಿಸಿ ಸಂಗ್ರಹಿಸಿ ಇಟ್ಕೊಂಡ. ಅದೆಷ್ಟು ಸಂಗ್ರಹಿಸಿರ್ತಾನೆ ಏನು ಬಂತ ಕೊನೆಗೊಂಡಿದ್ದ ಬಿಡಬೇಕು ಬಿಟ್ಟು ಹೋಗ್ಬೇಕು ಬಿಟ್ಟು ಹೋಗ್ತಕ್ಕಂಥ ಕಾಲ ಬಂತು. ಅವನಿಗೂ ಕೂಡ ಗೊತ್ತಾಯ್ತು. ಗೊತ್ತಾದಾಗ ಮಂತ್ರಿಗಳಿಗೆ ತನ್ನ ಖಜಾನೆಗಳಲ್ಲಿ ಅಂತ ಅಪೂರ್ವಾದಂತಹ ರತ್ನ ಮುಂದಿನ ವೈದ್ಯರಿಗೆ ನೀವೇ ಹೋಗೋದೆಲ್ಲ ತಂದು ಮುಂದಿನ ರಾಶಿ ಹಾಕಿ ಎಲ್ಲರೂ ತಂತಂತಂತಂತಂದು ರಾಶಿ ಹಾಕಿದ್ರು ಕೂತು ಅದನ್ನೇ ನೋಡ್ತಾಯಿತು. ಎಲೆಕ್ಕಲೆ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಪ್ರಾಣ ಬಿಟ್ಟ ಅಂದ್ರೆ ಕಣ್ಣನ್ನು ಮಾತ್ರ ನನ್ನ ಹೆಣವಾದ್ರು ಹೆಣವೂ ಸರಿಗೆ ಈ ಹೆಣವನ್ನು ನೋಡಬೇಕು. ಆದರೆ ಅವನ ಹೆಣವನ್ನ ಹತ್ತಗಳಿಗೆ ಹಾಕಿದರು ಈ ಹಣವನ್ನ ಎಲ್ಲರೂ ಲಕ್ಷಾಯಿಸಿದ್ರು ಅಂತ ಹೇಳಿದ್ರೆ ಸರಿಯಾದ ಕಂದ ಅದನ್ನು ಹಂಚಿಕೊಂಡು ಅಂತ ಹೇಳಿದ್ರೆ ಸರೋವರಿಸ ಸುಭಾಷಿಸಿದ್ರೆ ಒಂದು ಮಾತು ಬರುತ್ತೆ. ಯಾರು ಹಣವನ್ನು ತುಂಬಾ ಕೂಡಿರ್ತಾನೋ ಅದಕ್ಕೆ ಏನು ಉಪಯೋಗಿಸ್ತೇನೆ ಉಪಯೋಗಿಸ್ತೇನೆ ಯಾರು ತುಂಬಾ ಕೂಡಿರ್ತಾನೋ ಆ ಹಣಕ್ಕೆ ಏನು ಗೊತ್ತಿಯಪ್ಪ ಅಂತಂದ್ರೆ ಒಂದೋ ಅದು ಕಳ್ಳ ಕಾಕರ ಸಾಲ ಆಗುತ್ತೆ. ಹೇಗಿದೆಯೇ ಅದು ತಮ್ಮ ಬಂಧು ಬಳಗದವರಿಂದ ರೂಢಿಯಾಗಿದೆ. ಎದುರು ಹೋದ್ರೆ ಸರ್ಕಾರದವರು ಬಂದು ಎತ್ಕೊಂಡು ಹೋಗ್ತಾರೆ. ಆದ್ರೆ ಇವತ್ತಿನ ಕಾಲದ ಸರ್ಕಾರ ಎಂತಾದ್ರು ಅಂತಂದ್ರೆ ಕಳ್ಳಕಾಕರಿಗೂ ಬಿಡೋದಿಲ್ಲ ಬಂಧುಗಳಿಗೂ ಬಿಡೋದಿಲ್ಲ ಇವರು ಮಕ್ಕಳೇ ಬಹುಶಃ ಸಾಯೋದು ತಿನ್ನುಸೇ ಬಂದ್ರೆ ಏನ್ ಮಾಡಿದ್ರೆ ಆಚರಿಸಿದೆ. ಜಯಗೋಪಾಲ್ ಸೇನಾ ಅಂತಹ ಜಿಪುಂಡಂತೆ ಶ್ರೀರಾಮ್ ಹೇಳ್ತಾರೆ. ಹಾಗೆ ಅವನು ದಾನ ಮಾಡದೇ ಇರತಕ್ಕಂಥದ್ದು ಸದುಪಯೋಗ ಬರದೇ ಇರತಕ್ಕಂಥದ್ದು ಅವರ ಬಾಲಿಗೆ ಅಪಾಯಕರವಾದದ್ದು ಅಂತ. ಬಹುಶಃ ಅವನ ಮನೆಯ ಸುತ್ತಮುತ್ತ ಇರತಕ್ಕಂಥ ಜನ ಇವತ್ತಿಗೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲೊಬ್ಬ ಜಯಗೋಪಾಲ್ ಸೇನಾ ಇಂತಹ ಆಜಿಪುಣ ತಾನು ತಿಳಿದೇ ಇದ್ರಿಗೂ ಕೊಡದೆ ಪ್ರಾಣ ಬಿಟ್ಟ ಅಂತ ಇವತ್ತಿಗೂ ಕೂಡ ಹೇಳ್ತಾ ಇರ್ಬೋದು. ನಾನು ಅರಿವತ್ತು ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಜನ ಇದೇ ಅಪಾಯ ಜಂತು ಅಪಾಯ ಜಂತು ಅಂತದೇ ಅವನು ಮುಚ್ಚಿರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಜನ ಅದು ಮಾಡುವ ಪರಿವಾಗಿ ಆ ಮಾತು ಬರ್ತಾ ಇರುತ್ತೆ ಧ್ವನಿಸ್ತಾ ಇರ್ತದೆ ಮರು ಧ್ವನಿಸ್ತಾ ಇರ್ತದೆ. ಶ್ರೀರಾಮಕೃಷ್ಣ ಮುಂಗಡೆ ಹೇಳ್ತಾರೆ ಅಂದು ಜಯಗೋಪಾಲ್ ಸೇನಾ ಇಲ್ಲಿ ಬಂದಿದ್ದ ಗಾಡಿ ಮಾಡ್ಕೊಂಡು ಬಂದಿದ್ದ. ಆದ್ರೆ ಆ ಗಾಡಿಯಲ್ಲಿ ಲಾಂದ್ರಗಳಿದ್ವೋ ಬಟ್ ಎಲ್ಲ ಒಡಗೋದು ಕುದುರೆ ಆ ಗಾಡಿಯ ಕುದುರೆ ಕೊಟ್ಟಕುನಿಗೂ ಬೇಡದ ಹಾಗೆ ಎದ್ದಿದ್ರು. ಗಾಡಿ ಬಳಿಯುವ ಕಂಡಿತ ಈಗ ತಾನೇ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಿಂದ ಬಿಡುಗಡೆ ಹೊಡಿತು ಬಂದಿದ್ದಾನೋ ಏನೋ ಎಂಬಂತೆ ಇದ್ದ. ಆಮೇಲೆ ಈ ಜಯಗೋಪಾಲ್ ಸೇನಾ ನನಗಾಗಿ ಒಂದೆರಡು ಹೊಳೆ ದಾಳಿಂಬೆ ಹಣ್ಣಿದ್ದ ಎಂಥ ಅದ್ಭುತ ಮಾತು ಅದನ್ನೇ ನೋಡಿದ್ರು ಯಾರು ಹೇಳ್ಬಿಟ್ಟಿದ್ದಾರೆ ನೋಡಿ ಅಂದು ಜಯಗೋಪಾಲ್ ಸೇನಾ ಇಲ್ಲಿ ಬಂದಿದ್ದ ಗಾಡಿ ಮಾಡ್ಕೊಂಡು ಬಂದಿದ್ದ ಗಾಡಿಯಲ್ಲಿ ಒಳಗೆ ಹೋದ ಲಾಂಗ್ಲಿತ್ತು ಕುದುರೆ ಕಟುಗಳಿಗೂ ಬೇಡದಾಗಿತ್ತು ಗಾಡಿ ಬಳಿಯುವ ಈಗ ತಾನೇ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಬಿಡುಗಡೆ ಹೋಗಿ ಬಂದಿದ್ದಾರೆ ಏನೋ ಅನ್ನುವಂತ ಇದ್ದ. ನನಗಾಗಿ ಒಂದೆರಡು ಕೊಳೆದ ದಾರಿ ವ್ಯವಸ್ಥೆ ಬಿಟ್ಟರೆ ಸಾಹಸಿ ರೂಪಾಗುತ್ತೆ. ಇದನ್ನು ಸ್ವಲ್ಪ ಬಾಯ್ಪಾಠ ಮಾಡಿ ಸ್ವಲ್ಪ ಹಾಗೆ ನೆನೆಸ್ಬೇಕು ನೆನಪು ಹಾಕ್ಬೇಕು. ಶ್ರೀರಾಮಕೃಷ್ಣ ಇಂಥವುಗಳಿಗೆಲ್ಲ ಗಮನಿಸಿ ಸಮಾಧಿಷ್ಟ ಪುರುಷರು ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.